ನಾವು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯತ್ತ ಸಾಗಿದ್ದೇವೆ. ನಂತರ ಈ ಹಣ್ಣು ಮತ್ತು ತರಕಾರಿಗಳ ಉತ್ಪಾದನೆಯಲ್ಲೂ ಸಹ ನಾವು ಮುಂಚೂಣಿಯಲ್ಲಿದ್ದು ವಿಶ್ವದಲ್ಲಿ ಪ್ರಥಮ ಸ್ಥಾನದಲ್ಲೇ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಈ ಹಣ್ಣು ಮತ್ತು ತರಕಾರಿಗಳ ಉತ್ಪಾದನೆ ಹಾಗೂ ತೋಟಗಾರಿಕೆ ಬೆಳೆಗಳ ಉತ್ಪಾದನೆಗೆ ಸಾಕಷ್ಟು ಸರ್ಕಾರದ ಮೂಲಕ ಒಂದು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡುವ ಸಲುವಾಗಿ ರೈತರನ್ನು ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಸಹಾಯಕಾರಿಯಾಗ್ತಾ ಇದೆ. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋ ಹಾಗೆ ಸರ್ಕಾರ ರೈತರಿಗೆ ಮಣ್ಣಿನ ಪರೀಕ್ಷೆಯನ್ನು ಮಾಡುವ ಮೂಲಕ ತೋಟಗಾರಿಕೆ ಬೆಳೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೋಬೇಕು ಅನ್ನೋ ಒಂದು ಮುಖ್ಯವಾದಂಥ ಒಂದು ವಿಚಾರವನ್ನು ಸಹ ಕೃಷಿ ವಿಶ್ವವಿದ್ಯಾಲಯ ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯಗಳ ಮುಖೇನ ನೀಡ್ತಾ ಇದೆ. ಜೊತೆಗೆ ಸಾಕಷ್ಟು ಸ್ಕೀಮ್ಗಳ ಮುಖಾಂತರ ರೈತರಿಗೆ ನೆರವು ಕೂಡ ಆಗ್ತಾ ಇದೆ. ಕೆಲವೊಂದು ಒಳ್ಳೆಯ ಗುಣಮಟ್ಟದ ಮತ್ತು ಅಧಿಕ ಇಳುವರಿ ಕೊಡುವಂತಹ ಬೀಜಗಳನ್ನು ಸಹ ವಿಶ್ವವಿದ್ಯಾಲಯಗಳು ಹಾಗೂ ಸರ್ಕಾರೇತರ ಒಂದು ಸಂಸ್ಥೆಗಳಿಂದ ದೊರಕುವಂತೆ ಮಾಡ್ತಾ ಇದೆ. ನಂತರ ಅನುದಾನಗಳನ್ನು ಸಹ ತೋಟಗಾರಿಕೆ ಉತ್ಪನ್ನಗಳಿಗೆ ನೀಡ್ತಾ ಇದೆ ಹಾಗೂ ಸಬ್ಸಿಡಿ ದರದಲ್ಲಿ ತುಂತುರು ಮತ್ತು ಹನಿ ನೀರಾವರಿ, ಯಾಕೆಂದರೆ ನೀರಿನ ಸದ್ಬಳಕೆ ಮಾಡಿಕೊಳ್ಳುವ ಸಲುವಾಗಿ ಈ ಒಂದು ಸ್ಕೀಮ್ಗಳನ್ನು ಸಹ ಅದು ರೈತರಿಗೆ ತಲುಪುವ ನಿಟ್ಟಿನಲ್ಲಿ ಸಹಕಾರಿಯಾಗ್ತಾ ಇದೆ. ಹಾಗಾಗಿ ಹೆಚ್ಚು ಹೆಚ್ಚು ರೈತರು ತಮ್ಮನ್ನು ತಾವು ತೋಟಗಾರಿಕೆಯಲ್ಲಿ ತೊಡಗಿಸಿಕೊಂಡು ನಾವು ತೋಟಗಾರಿಕೆಯ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರೋಕ್ಕೆ ಸಹಕಾರಿಯಾಗುವಂತೆ ಸಹಕಾರವು ಸಹ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ನಮಗೆ ಗೊತ್ತಿದೆ ಹಣ್ಣು ಮತ್ತು ತರಕಾರಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳನ್ನ ನಾವು ಬೆಳೀತಾ ಇದ್ದೀವಿ. ನಮ್ಮ ರಾಷ್ಟ್ರದಲ್ಲಿ ಈ ಹವಾಮಾನಗಳು ಒಂದು ಅನುಕೂಲಕಾರಿ ಆಗಿರೋದ್ರಿಂದ ನಾವು ಹೆಚ್ಚು ಹೆಚ್ಚು ಹಣ್ಣು ಮತ್ತು ತರಕಾರಿಗಳನ್ನ ಬೆಳೆದು ವಿಶ್ವದ ಎಲ್ಲ ಭಾಗಗಳಿಗೂ ನಮ್ಮ ರಾಷ್ಟ್ರದ ಒಂದು ಈ ತೋಟಗಾರಿಕೆ ಉತ್ಪನ್ನಗಳನ್ನ ತಲುಪಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅಂದರೆ ತಪ್ಪಾಗಲಾರದು. ಈ ಹವಾಮಾನಗಳ ಒಂದು ಅನುಕೂಲತೆ ಇರುವುದರ ಜೊತೆಗೆ ಸಾಕಷ್ಟು ಸಮಸ್ಯೆಗಳನ್ನು ಸಹ ನಮ್ಮ ರೈತರು ಎದುರಿಸ್ತಾ ಇದ್ದಾರೆ. ಉತ್ಪಾದನೆಯ ಹಂತದಲ್ಲಿ ನಾವು ನೋಡಿದಾಗೆ ಈಗ ಪ್ರಸ್ತುತ ಕೃಷಿ ಕಾರ್ಮಿಕರ ಅಭಾವವೂ ಸಹ ಇದೆ, ಹವಾಮಾನಗಳ ವೈಪರೀತ್ಯ ಇದೆ, ಅದರ ಜೊತೆಗೆ ಬೆಲೆಗಳ ಏರಿಳಿತ ಒಂದು ಸಾಮಾನ್ಯವಾದಂಥ ತೊಂದರೆಯಾಗಿದೆ ರೈತರಿಗೆ. ನಮಗೆ ಗೊತ್ತಿದೆ ಒಂದು ಗಾದೆ ಮುಖಾಂತರ ಹೇಳ್ತೀವಿ ನಾವು, ಬೇಸಾಯಕ್ಕೆ ವರುಷ ಮಾರಾಟಕ್ಕೆ ನಿಮಿಷ ಅಂತ. ಸೊ ನಾವು ವರ್ಷವಿಡೀ ರೈತರು ತಮ್ಮನ್ನು ತಾವು ಕೃಷಿಯಲ್ಲಿ ತೊಡಗಿಸ್ಕೊಂಡು ಸಾಕಷ್ಟು ಕಷ್ಟಪಟ್ಟು ತಮ್ಮ ಹಣವನ್ನು ವ್ಯಯಿಸಿ ಕೃಷಿ ಮಾಡಿರ್ತಾರೆ. ಆದರೆ ಮಾರಾಟ ಮಾಡುವ ಒಂದು ದಿನದಲ್ಲಿ ಅವರಿಗೆ ಸರಿಯಾದ ಬೆಲೆ ಹಾಗೂ ಯೋಗ್ಯವಾದಂಥ ಬೆಲೆ ಸಿಗದೇ ಇದ್ದರೆ ಅವರ ಪರಿಶ್ರಮಕ್ಕೆ ತಕ್ಕ ಬೆಲೆ ದೊರೆಯೋದಿಲ್ಲ. ಸೊ ಹಾಗಾಗಿ ನಾವು ಮಾರಾಟದಲ್ಲಿ ಹೆಚ್ಚಿನ ಒಂದು ಜ್ಞಾನವನ್ನು ನಾವು ರೈತರಿಗೆ ಕೊಡುವಂಥ ಅವಶ್ಯಕತೆ ಇದೆ. ರೈತರಿಗೆ ಈಗ ಸಾಕಷ್ಟು ಬೆಳೆ ಬೆಳೆಯೋದರಲ್ಲಿ ಸಾಕಷ್ಟು ತಂತ್ರಜ್ಞಾನದ ಹಾಗೂ ಅವರ ಒಂದು ಬೆಳೆ ಬೆಳೆಯುವ ಹಂತದಲ್ಲಿ ಎಲ್ಲ ವಿಧವಾದಂಥ ಒಂದು ಜ್ಞಾನ ರೈತರಿಗಿದೆ. ಆದರೆ ನಮಗೆ ಈಗ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು ಮಾರಾಟದ ಜ್ಞಾನ. ಸೊ ನಮಗೆ ಗೊತ್ತಿದೆ ತೋಟಗಾರಿಕೆ ಉತ್ಪನ್ನಗಳು ಹವಾಮಾನ ಆಧಾರಿತ ಬೆಳೆಗಳಾಗಿರೋದ್ರಿಂದ ಸುಗ್ಗಿಯ ಕಾಲದಲ್ಲಿ ಅವು ಒಂದೇ ಸಮಯದಲ್ಲಿ ಮಾರುಕಟ್ಟೆಗೆ ಆವಕ ಆಗೋದರಿಂದ ಬೇಡಿಕೆ ಅಷ್ಟೇ ಇದ್ದು ಪೂರೈಕೆ ಹೆಚ್ಚಾದಾಗ ದರ ಕುಸಿತ ಉಂಟಾಗುತ್ತದೆ. ಈ ತೋಟಗಾರಿಕೆ ಬೆಳೆಗಳು ನಮಗೆ ಗೊತ್ತಿರೋ ಹಾಗೆ ಅವುಗಳ ಜೀವಿತಾವಧಿ ಕಡಿಮೆ ಇರುತ್ತೆ, ಅವು ಬೇಗ ಹಾಳಾಗುವ ಒಂದು ಸಂಭವನೀಯತೆ ಇರೋದ್ರಿಂದ ಅದರ ಬೆಲೆಯ ದರವನ್ನು ನಾವು ರೈತರು ನಿಗದಿ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಬೆಲೆ ಒಂದು ಬೇಡಿಕೆ ಮತ್ತು ಪೂರೈಕೆಯ ಆಧಾರದ ಮೇಲೆ ನಿಗದಿಯಾಗಿರೋದ್ರಿಂದ ಯಾವಾಗಲೂ ತೋಟಗಾರಿಕೆ ಉತ್ಪನ್ನಗಳಲ್ಲಿ ಬೆಲೆಗಳ ಏರಿಳಿತ ನಾವು ಕಾಣ್ತಾ ಇರ್ತೀವಿ. ಹಾಗಾಗಿ ನಾವು ರೈತರಿಗೆ ಸಾಕಷ್ಟು ಮಾರುಕಟ್ಟೆಯಲ್ಲಿ ಇರುವಂಥ ಅವಕಾಶಗಳ ಬಗ್ಗೆ ತಿಳಿಸ್ಕೊಡ್ಬೇಕು. ಮತ್ತು ರೈತರು ತಮಗೆ ತಾವೇ ಹೇಗೆ ಕೃಷಿ ಹಾಗೂ ತೋಟಗಾರಿಕೆಯನ್ನು ಒಂದು ಉದ್ಯಮವಾಗಿ ಗಂಭೀರವಾಗಿ ಪರಿಗಣಿಸಿದಾಗ ಮಾತ್ರ ತೋಟಗಾರಿಕೆಯಲ್ಲಿ ಒಂದು ಅವರಿಗೆ ಲಾಭವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ನಾವು ಈಗ ತೋಟಗಾರಿಕೆ ಉತ್ಪನ್ನಗಳಿಗೆ ಇರುವಂಥ ಮಾರಾಟದ ಅವಕಾಶಗಳ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಗೊತ್ತಿದೆ ತೋಟಗಾರಿಕೆ ಉತ್ಪನ್ನಗಳನ್ನ ಮಾರಾಟ ಮಾಡಲು ನಮ್ಮ ರಾಷ್ಟ್ರದಲ್ಲಿ ಹಾಗೂ ರಾಜ್ಯದಲ್ಲಿ ನಿಯಂತ್ರಿತ ಮಾರುಕಟ್ಟೆಗಳ ವ್ಯವಸ್ಥೆ ಇದೆ, ಅಂದರೆ APMC, ಅದರ ಬಗ್ಗೆ ಸಾಕಷ್ಟು ರೈತರಿಗೆ ಗೊತ್ತಿದೆ. ಅದಲ್ಲದೆ ಹಾಪ್ಕಾಮ್ಸ್ ವ್ಯವಸ್ಥೆ ಕೂಡ ಇದೆ, ಅಂದರೆ ತೋಟಗಾರಿಕೆ ಉತ್ಪಾದಕರ ಸಹಕಾರ ಸಂಘ ಅಂತ ಹೇಳ್ತೀವಿ, ಅದರ ವ್ಯವಸ್ಥೆ ಇದೆ. ಕೊನೆಗೆ ನೀರ ಮಾರಾಟ ವ್ಯವಸ್ಥೆಗಳನ್ನು ಸಹ ಕೆಲವೊಂದು ಮಾಲ್ಗಳು ಹಾಗೂ ಕಂಪನಿಗಳು ಕಲ್ಪಿಸಿಕೊಟ್ಟಿದ್ದೇವೆ. ಹಾಗೆ ಈಗ ರೈತ ಉತ್ಪಾದಕರ ಸಂಸ್ಥೆಗಳು ಸಹ ನೇರ ಮಾರಾಟ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಗಳನ್ನ ಮಾಡ್ತಾ ಇದೆ. ಅದಲ್ಲದೆ ರೈತ ಸಂತೆ ಅನ್ನುವ ಒಂದು ಪರಿಕಲ್ಪನೆಯೂ ಇದೆ. ಯಶವಂತಪುರದ ರೈತ ಸಂತೆ ಯಶಸ್ವಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದಲ್ಲದೆ ನಮಗೆ ಗೊತ್ತಿರೋ ಹಾಗೆ ವಿವಿಧವಾದಂಥ ಒಂದು ಮೇಳಗಳಲ್ಲಿ ರೈತರು ತಮ್ಮನ್ನು ತಾವು ಭಾಗವಹಿಸಿದಾಗ ಅಲ್ಲಿಯೂ ಕೂಡ ಅವರಿಗೆ ಒಂದು ಮಾರಾಟ ವ್ಯವಸ್ಥೆ ಕಲ್ಪಿಸ್ದಂಗೆ ಆಗುತ್ತೆ. ಸೊ ಈ ಒಂದು ಮಾರಾಟ ವ್ಯವಸ್ಥೆಗಳ ಬಗ್ಗೆ ನಾವು ಕೂಲಂಕಷವಾಗಿ ತಿಳ್ಕೊಳ್ಳೋಣ. ರೈತರು, ನಿಮ್ಗೆಲ್ಲರೂ ಗೊತ್ತಿದೆ, ನಿಯಂತ್ರಿತ ಮಾರುಕಟ್ಟೆ ಅಂದರೆ ಇದು ಸರ್ಕಾರದ ಅಧೀನದಲ್ಲಿರುವಂಥ ಒಂದು ಮಾರುಕಟ್ಟೆ ಆಗಿದ್ದು, ಇಲ್ಲಿ ಮಾರಾಟದ ವ್ಯವಸ್ಥೆಯನ್ನು ಯಾವುದೇ ಒಂದು ಅವ್ಯವಹಾರ ಆಗದಂತೆ ನಿಯಂತ್ರಣಕ್ಕೆ ಒಳಪಟ್ಟಂಥ ಈ ಮಾರುಕಟ್ಟೆ ವ್ಯವಸ್ಥೆ. ಈ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನು ತಂದಾಗ ಅಲ್ಲಿ ವೈಜ್ಞಾನಿಕವಾದಂಥ ತೂಕದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದ್ದು, ಅವರು ಬಂದ ತಕ್ಷಣ ಲೈಸೆನ್ಸ್ ಪಡೆದಿರುವ ತೂಕದಾರರಿಂದ ತಮ್ಮ ಉತ್ಪನ್ನಗಳನ್ನು ಮೊದಲನೇದಾಗಿ ತೂಕ ಮಾಡಿಸಿಕೊಂಡು ಆ ತೂಕದ ಪಟ್ಟಿಯನ್ನು ತೆಗೆದುಕೊಂಡು ದಲ್ಲಾಳರ ಅಂಗಡಿ ಅಂತ ಏನಿರುತ್ತೆ ಅಲ್ಲಿ ಹೋಗಿ ತಮ್ಮ ಉತ್ಪನ್ನಗಳನ್ನು ಮಾರಾಟಕ್ಕೆ ಇಡಬೇಕಾಗುತ್ತೆ. ಈ ನಿಯಂತ್ರಿತ ಮಾರುಕಟ್ಟೆಯಲ್ಲಿ ಕಾನೂನಿನ ಅಡಿಯಲ್ಲಿ ಒಂದು ವ್ಯವಹಾರ ನಡೆಯೋದ್ರಿಂದ ರೈತರಿಗೆ ಇಲ್ಲಿ ಒಂದು ಹೆಚ್ಚಿನ ಅನುಕೂಲ ಆಗಬೇಕು. ಆದರೆ ಕೆಲವೊಂದು ರೈತರು ಕೂಡ ಇನ್ನೂ ಸಾಕಷ್ಟು ಸಮಸ್ಯೆಯನ್ನು ನಿಯಂತ್ರಿತ ಮಾರುಕಟ್ಟೆಯಲ್ಲಿ ನಾವು ಎದುರಿಸ್ತಾ ಇದ್ದೀವಿ ಅನ್ನೋ ಒಂದು ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಅಂದರೆ ಏನಪ್ಪ ಅಂದರೆ ಕಮಿಷನ್ ಏಜೆಂಟ್ಸ್ಗಳು ನಮ್ಮಲ್ಲಿ ಕಮಿಷನ್ ತಗೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾವು ಅಧಿಕಾರಿಗಳನ್ನ ವಿಚಾರಿಸಿದಾಗ ಅವ್ರು ಹೇಳ್ತಾರೆ, ಯಾವುದೇ ಅತಿಯಾದ ಒಂದು ಸಮಸ್ಯೆ ಇದ್ದಾರಾದಾಗ ನಮಗೆ ಅವರು ಒಂದು ದೂರನ್ನು ದಾಖಲಿಸಿದರೆ ಮಾತ್ರ ನಾವು ಅದರ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆಯನ್ನು ನಾವು ನಡೆಸ್ಬೋದು ಅಂತ ಹೇಳ್ತಾರೆ. ಆಗ ಅಧಿಕಾರಿಗಳ ಪ್ರಕಾರ ಇಲ್ಲಿ ಯಾವುದೇ ರೀತಿಯ ದಲ್ಲಾಳಿಗಳಿಗೆ ಕಮಿಷನ್ ಕೊಡುವಂಥ ಒಂದು ವ್ಯವಸ್ಥೆ ಇಲ್ಲ. ಇಲ್ಲಿ ರೈತರು ತಂದಂಥ ಸರಕನ್ನು ಎಲ್ಲ ವರ್ತಕರು ಅಲ್ಲಿ ಆ ಉತ್ಪನ್ನವನ್ನು ಪರೀಕ್ಷಿಸಿ ತಮ್ಮ ಬೆಲೆಗಳನ್ನು ನಿಗದಿಪಡಿಸುತ್ತಾರೆ. ಈ ಬೆಲೆಗಳನ್ನು ಟೆಂಡರ್ ವ್ಯವಸ್ಥೆ ಅಥವಾ ಹರಾಜು ಮುಖೇನ ನಿಗದಿಪಡಿಸಿದ್ದು ರೈತ ಹಾಗೂ ವರ್ತಕರ ನಡುವೆ ಒಪ್ಪಂದ ಆದರೆ ಮಾತ್ರ, ರೈತರಿಗೆ ಆ ಬೆಲೆಯ ಮೇಲೆ ಒಂದು ಒಪ್ಪಿಗೆ ಇದ್ದರೆ ಮಾತ್ರ ತಮ್ಮ ಸರಕನ್ನು ಅವರು ಆ ವರ್ತಕರಿಗೆ ಹಸ್ತಾಂತರಿಸಬಹುದು. ಇದಲ್ಲದೆ ಈ ಒಂದು ವ್ಯವಸ್ಥೆಯಲ್ಲೂ ಸಹ ಕೆಲವೊಂದು ಲೋಪದೋಷಗಳು ಇದೆ ಅನ್ನುವಂಥ ರೈತರ ಅಭಿಪ್ರಾಯದ ಮೇರೆಗೆ ಈ ಟೆಂಡರಿಂಗ್ ವ್ಯವಸ್ಥೆಯನ್ನು ಕೂಡ ನಿಯಂತ್ರಿತ ಮಾರುಕಟ್ಟೆಯಲ್ಲಿ ಮಾಡಿದ್ದಾರೆ. ಆ ಉತ್ಪನ್ನಗಳನ್ನು ವರ್ತಕರು ವೀಕ್ಷಿಸಿದ ನಂತರ, ಪರಿಶೀಲಿಸಿದ ನಂತರ ಒಂದು ಆನ್ಲೈನ್ ಮುಖಾಂತರ ಅವರ ಒಂದು ಬೆಲೆಯನ್ನು ನಿಗದಿಪಡಿಸಬಹುದು. ಯಾರು ಹೆಚ್ಚಿನ ಒಂದು ಬೆಲೆಯನ್ನು ನಿಗದಿಪಡಿಸುತ್ತಾರೆ ಅದನ್ನು ಅಧಿಕಾರಿಗಳು ಅನೌನ್ಸ್ ಮಾಡ್ತಾರೆ. ಸೊ ರೈತರು ಆ ಬೆಲೆಗೆ ಒಪ್ಪಿಗೆ ಇದ್ದಲ್ಲಿ ಮಾತ್ರ ತಮ್ಮ ಸರಕನ್ನು ಆ ವರ್ತಕರಿಗೆ ಹಸ್ತಾಂತರಿಸಬಹುದಾಗಿದೆ. ಇದು ಒಂದು ನಿಯಂತ್ರಿತ ಮಾರುಕಟ್ಟೆ ವ್ಯವಸ್ಥೆ. ಈ ನಿಯಂತ್ರಿತ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ರೈತರಿಗೆ ಸಾಕಷ್ಟು ಯೋಜನೆಗಳನ್ನು ಸಹ ಕೊಡಲಾಗುತ್ತೆ. ಅಡಮಾನ ಸಾಲ ಯೋಜನೆ ಅಂತ ಕೊಡ್ತಾರೆ, ಮತ್ತು ರೈತ ಸಂಜೀವಿನಿ ಯೋಜನೆ ಅಂತ ಕೊಡ್ತಾರೆ. ಅಡಮಾನ ಸಾಲ ಯೋಜನೆ ಅಂದರೆ ಯಾವುದೇ ಒಂದು ಉತ್ಪನ್ನವನ್ನು ಅವರು ತಂದರೆ ಆ ಉತ್ಪನ್ನವನ್ನು ಅವರ ಗೋದಾಮಿನಲ್ಲಿ ಇಡುವಂಥ ಉತ್ಪನ್ನಗಳು, ಈಗ ಈರುಳ್ಳಿ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಅಂಥ ಉತ್ಪನ್ನಗಳು, ಹಣ್ಣು ತರಕಾರಿಗಳಿಗೆ ಈ ಯೋಜನೆ ಅಳವಡಿಕೆ ಆಗೋದಿಲ್ಲ. ಅಂಥ ಉತ್ಪನ್ನಗಳನ್ನ ಅವರು ಆ ಗೋದಾಮಿನಲ್ಲಿ ಇಟ್ಟು ಆ ಒಂದು ಏನು ರಸೀದಿಯನ್ನು ಕೊಡ್ತಾರೆ ಆ ರಸೀದಿ ಮುಖಾಂತರ ಅವರು ಸಾಲವನ್ನು ಸಹ ತೆಗೆದುಕೊಳ್ಳುವ ಒಂದು ಅವಕಾಶ ಇರುತ್ತೆ. ಹಾಗೆ ರೈತ ಸಂಜೀವಿನಿ ಅಪಘಾತ ಯೋಜನೆಯಲ್ಲಿ ಅವರು ರೈತ ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತರುವಾಗ ಯಾವುದೇ ರೀತಿಯ ಅವಘಡಗಳು ಸಂಭವಿಸಿದ್ದಲ್ಲಿ ಅವರಿಗೆ ಸಹ ಪರಿಹಾರ ನಿಧಿಯನ್ನು ಕೊಡಲಾಗುತ್ತದೆ. ಈ ಒಂದು ಅನುಕೂಲತೆಗಳು ನಮ್ಮ ನಿಯಂತ್ರಿತ ಮಾರುಕಟ್ಟೆಯಲ್ಲಿ ರೈತರಿಗೆ ಇದೆ. ಹೂವಿನ ಮಾರುಕಟ್ಟೆ ಬಗ್ಗೆ ಹೇಳೋದಾದರೆ, ರೈತರು ವಿವಿಧ ಜಾತಿಯ ಹೂವು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅವ್ರಿಗೆ ಅತಿ ದೊಡ್ಡ ಮಾರುಕಟ್ಟೆ ಅಂತಂದರೆ KR ಮಾರುಕಟ್ಟೆ, ಬೆಂಗಳೂರಲ್ಲಿ ಏನಿದೆ ಅದು ಮಾರುಕಟ್ಟೆ. ಅದು 1928 ಸ್ಥಾಪಿಸಲಾಗಿದೆ. ಇದು ನಮ್ಮ ರಾಜ್ಯದಲ್ಲ, ನಮ್ಮ ದೇಶದಲ್ಲ, ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆಯಾಗಿದೆ. ಅಲ್ಲಿ ಹೋಲ್ಸೇಲ್ ದರದಲ್ಲಿ ರೈತರು ತಮ್ಮ ಬೆಳೆದಿದ ಹೂವುಗಳನ್ನು ತಗೊಂಡೋಗಿ ಮಾರಾಟ ಮಾಡ್ತಾರೆ. ಇಲ್ಲಿ ಸಮಸ್ಯೆ ಏನಂತಂದರೆ, ರೈತರಿಗೆ ಮತ್ತು ಗ್ರಾಹಕರಿಗೆ ನೇರ ಸಂಪರ್ಕ ಇರಲ್ಲ. ಮಧ್ಯವರ್ತಿಗಳು ಅವರು ಏನು ಪದಾರ್ಥ ತಗೊಂಡು ಹೋಗಿರ್ತಾರೆ ಬೆಳಗಿನ ಜಾವ, ರೈತರಿಂದ ಅದೊಂದು ಸ್ಯಾಂಪಲ್ ತಗೊಂಡೋಗಿ ಖರೀದಿದಾರರ ಜೊತೆಗೆ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಬರ್ತಾರೆ. ರೇಟ್ ಫಿಕ್ಸ್ ಮಾಡ್ಕೊಂಬಂದು ಎಷ್ಟು ಲಾಟ್ ಇದೆ, ಎಷ್ಟು ಇವರು ಹೂವು ತೊಗೊಂಬಂದಿದ್ದಾರೆ, ಅದ್ರ ಬಗ್ಗೆ ಒಂದು ದರ ನಿಗದಿತ ಮಾಡಿ ರೈತರಿಗೆ ಹೇಳ್ತಾರೆ, ನೋಡಪ್ಪ ನಾನು ಗ್ರಾಹಕನ ಜೊತೆ ಮಾತಾಡಿದ್ದೀನಿ, ಖರೀದಿದಾರರು ಈ ರೇಟಿಂದ ಈ ಹೂವುಗಳನ್ನು ಕೊಂಡ್ಕೊಳ್ಳೋಕೆ ರೆಡಿ ಇದ್ದಾರೆ, ನೀವು ಕೊಡ್ತೀರೋ ಇಲ್ಲೋ ಅಂತ. ಹಾಗಾಗಿ ಇವಾಗ ಅಲ್ಲಿ ಯಾವ ರೇಟಲ್ಲಿ ಖರೀದಿದಾರರು ಖರೀದಿ ಮಾಡಿದ್ದಾರೆ ಅಥವಾ ಯಾವ ರೇಟಲ್ಲಿ ರೈತ ಕೊಡಬೇಕು ಅಂತ ಇದೆ, ಅದ್ರ ಬಗ್ಗೆ ಯಾವುದು ಮಾಹಿತಿ ಇರಲ್ಲ. ಮಧ್ಯವರ್ತಿಗಳು ತುಂಬ ಕಮಿಷನ್ ತಗೊಂಡು ಅವರು ರೈತರಿಗೆ ತುಂಬ ಲಾಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ದಿನ ನಿಮಗೆ ಒಂದು ಪರ್ಯಾಯ ಮಾರುಕಟ್ಟೆ ಬಗ್ಗೆ ಒಂದು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಐಫ್ಯಾಬ್ ಅಂತ ಹೇಳ್ತೀವಿ, ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಬೋರ್ಡ್, ಅಂತಾರಾಷ್ಟ್ರೀಯ ಹೂವು ಹರಾಜು ಬೆಂಗಳೂರು. ಇಲ್ಲಿ ಎಲ್ಲ ರೈತರು ಯಾರ್ಯಾರು ಹೂವು ಬೆಳೀತಾ ಇದ್ದಾರೆ ಅವರು ನೋಂದಣಿ ಮಾಡಿಕೊಂಡು ತಮ್ಮ ಹೂವನ್ನು ಮಾರಾಟ ಮಾಡಲಿಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇಲ್ಲಿ ನಾವು ಹೂವಿನಲ್ಲಿ ಕಟ್ ಫ್ಲವರ್ಸ್ ಅಂತ ಹೇಳ್ತೀವಿ, ಗುಲಾಬಿ, ಜರ್ಬೆರಾ, ಆಂಥೋರಿಯಂ, ಆಸ್ಟರ್, ಟೂಲಿಪ್, ಇಂಥ ಹೂವುಗಳು ಮಾರಾಟ ಮಾಡಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ರೈತರು ಅಲ್ಲಿ ನೋಂದಣಿ ಮಾಡ್ಕೋಬೇಕಂತಂದರೆ ಒಂದು ಗ್ರೋವರ್ ಸರ್ಟಿಫಿಕೇಟ್ ಅಂತ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಪಡ್ಕೋಬೇಕು. ಆ ಗ್ರೋವರ್ ಸರ್ಟಿಫಿಕೇಟ್ ತಗೊಂಡೋಗಿ ರೈತರು ತಮ್ಮ ಸಂಪೂರ್ಣ ಮಾಹಿತಿ ಮತ್ತು ತಮ್ಮ ವಿವರ ಮತ್ತು ಜಮೀನಿನ ವಿವರ ಕೊಟ್ಟರೆ ನೋಂದಣಿ ಶುಲ್ಕ 5,000 ರೂಪಾಯಿ ಪಾವತಿ ಮಾಡೋದಾದರೆ ಅವರಿಗೆ ಒಂದು ನೋಂದಣಿ ಸಂಖ್ಯೆಯನ್ನು ಕೊಡ್ತಾರೆ. ಆ ನೋಂದಣಿಯಾಗಿದ್ದ ರೈತರು ಮಾತ್ರ ಅಲ್ಲಿ ಹೂವುಗಳು ಪೂರೈಕೆ ಮಾಡಬಹುದು. ಯಾವ ರೈತರು ಹೂವು ಹರಾಜಿನಲ್ಲಿ ಪಾಲ್ಗೊಳ್ಬೇಕು ಅಂತಂದರೆ ಅವರು ಇವತ್ತು 10:30 ಸಂಜೆ 5:30 ತನಕ ತಮ್ಮ ಹೂವುಗಳು ಐಫ್ಯಾಬ್ ತಗೊಂಡು ಹೋಗಬೇಕು. ಅಲ್ಲಿ ಐಫ್ಯಾಬ್ ಮಾರುಕಟ್ಟೆಗೆ ತಗೊಂಡು ಹೋದ ತಕ್ಷಣ ಅವ್ರಿಗೆ ಒಂದು ಲಾಟ್ ನಂಬರ್ ಅಲಾಟ್ ಆಗ್ತದೆ. ಅಲ್ಲಿ ಮತ್ತೆ ಒಂದು ಕ್ವಾಲಿಟಿ ಯಾವ ಥರ, ಗುಣಮಟ್ಟ ಯಾವ ಥರ ಇದೆ ಅಂತ ಚೆಕ್ ಮಾಡ್ತಾರೆ. ನಂತರದಲ್ಲಿ ಆ ಹೂವು ಎಲ್ಲ ಒಂದು ಕೋಲ್ಡ್ ಸ್ಟೋರೇಜಲ್ಲಿ ಇಡ್ತಾರೆ. ನಂತರದಲ್ಲಿ ಇವಾಗ ಯಾರ್ಯಾರು ನೋಂದಾಯಿತ ಖರೀದಿದಾರರಿದ್ದಾರೆ ಅವರು ರಿಜಿಸ್ಟರ್ ಮಾಡ್ಕೊಂಡಿರಬೇಕು. ರಿಜಿಸ್ಟರ್ ಮಾಡಿರೋರು ಮಾತ್ರ ಅಲ್ಲಿ ಅವಕಾಶ ಇರ್ತದೆ. ಅವರು 5,000 ರೂಪಾಯಿ ಕೊಟ್ಟು ಮತ್ತು ಬ್ಯಾಂಕಿನ ವಿವರ ಮತ್ತು ತಮ್ಮ ಕಂಪ್ನಿಯ ವಿವರ, ಕಂಪ್ನಿ ಇದ್ದರೆ ಆ ಪ್ಯಾನ್ ಕಾರ್ಡ್ ಡೀಟೇಲ್ಸ್, ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೊಟ್ಟು ನೋಂದಣಿ ಮಾಡ್ಕೊಂಡಿರಬೇಕು. ಅವ್ರಿಗೆ ಅಲ್ಲಿ ಖರೀದಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ. ಇವಾಗ ಯಾರು ಖರೀದಿದಾರರು ಇರ್ತಾರೆ ಅವರು ನಾವು ಗುಣಮಟ್ಟ ನಾವು ವೀಕ್ಷಣೆ ಮಾಡಬೇಕು ಅಂತಂದರೆ ಬೆಳಗ್ಗೆ 7:45 to 8:45 ಕಾಲ ಅವ್ರಿಗೆ ಅವಕಾಶ ಮಾಡಿಕೊಡಲಾಗಿರ್ತದೆ. ಅವರೆಲ್ಲ ಕೋಲ್ಡ್ ಸ್ಟೋರೇಜ್ಗೆ ಹೋಗಿ ಡೈರೆಕ್ಟಾಗಿ ವೀಕ್ಷಣೆ ಮಾಡ್ಬೋದು, ಯಾವ ಲಾಟ್ ಯಾವ ಕ್ವಾಲಿಟಿದಿದೆ ಅಂತ ವೀಕ್ಷಣೆ ಮಾಡಿಕೊಂಡು ನಾನು ಯಾವ ಕ್ವಾಲಿಟಿ ಪದಾರ್ಥ ಕೊಂಡ್ಕೋಬೇಕು ಅಂತ ಅವನು ನಿರ್ಧಾರ ಮಾಡ್ಕೊಂಡು ಬಂದಿರ್ತಾನೆ. ಇಲ್ಲಿ 8:30 ಬೆಳಗಿನ ಆ್ಯಕ್ಷನ್ ಪ್ರಕ್ರಿಯೆ ಶುರು ಆಗ್ತದೆ. ಇಲ್ಲಿ ಆ್ಯಕ್ಷನ್ ಯಾವ ಥರ ನಡೀತದೆ ಅಂತಂದರೆ ಡಸ್ಟ್ ಸಿಸ್ಟಮ್ ಪ್ರಕ್ರಿಯೆ ಮುಖಾಂತರ ನಡೀತದೆ. ಅಲ್ಲಿ ಒಂದು ಡಿಜಿಟಲ್ ಹರಾಜು ಗಡಿಯಾರ ಇರ್ತದೆ. ಇಲ್ಲಿ ರೈತ ಅವನು ತಮ್ಮ ಪದಾರ್ಥ ತೊಗೊಂಬಂದಿರೋ ಪದಾರ್ಥಗಳಿಗೆ ಒಂದು ಕನಿಷ್ಠ ಬೆಲೆ ಕೊಟ್ಟಿರ್ತಾನೆ. ಐಫ್ಯಾಬ್ ಅವರು, ಆ ಸಂಸ್ಥೆಯವರು ಒಂದು ಗರಿಷ್ಠ ಬೆಲೆಯನ್ನು ಫಿಕ್ಸ್ ಮಾಡ್ತಾರೆ. ಇಲ್ಲಿ ಆ ಡಿಜಿಟಲ್ ಹರಾಜು ಗಡಿಯಾರದಲ್ಲಿ ಅದು ರಿವರ್ಸ್ ಡೈರೆಕ್ಷನಲ್ಲಿ ನಡೀತಾ ಇರ್ತದೆ ಗಡಿಯಾರ. ಏನಂತಂದರೆ ಗರಿಷ್ಠ ಬೆಲೆ ಫಿಕ್ಸ್ ಏನಾಗಿರ್ತದೆ, ಪ್ರತಿ ಒಂದು ಸೆಕೆಂಡ್ ಕೆಳಗಡೆ ಬಂದರೆ 5 ಪೈಸೆ ಆ ಪದಾರ್ಥಕ್ಕೆ ಕಡಿಮೆ ಆಗಿರ್ತದೆ. ಇಲ್ಲಿ ನಾವು ಒಂದು ಗೊಚ್ಚ ಅಥವಾ ಒಂದು ಬಕೆಟ್ ಫ್ಲವರ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ನಾವು ಒಂದು ಹೂವನ್ ರೇಟು ಫಿಕ್ಸ್ ಆಗಿರ್ತದೆ, 5-5 ಪೈಸೆ ಪ್ರತಿ ಒಂದು ಸೆಕೆಂಡ್ಗೂ ಕಡಿಮೆ ಆಗ್ತಾ ಬರ್ತಾ ಇರ್ತದೆ. ಇಲ್ಲಿ ಖರೀದಿದಾರರು ಯಾವ ರೇಟಲ್ಲಿ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಅವನು ನಿರ್ಧಾರ ಮಾಡಿ ಅವನು ಹರಾಜಲ್ಲಿ ಭಾಗವಹಿಸ್ತಾನೆ. ಅಷ್ಟು ಕ್ವಾಂಟಿಟಿ ಸೇಲ್ ಆದಮೇಲೆ ಅಲ್ಲಿ ಇನ್ನೂ ರಿಮೈನಿಂಗ್ ಕ್ವಾಂಟಿಟಿ ಎಷ್ಟಿದೆ ಅಷ್ಟು ಮಾತ್ರ ಅಲ್ಲಿ ತೋರಿಸ್ತಾ ಇರ್ತದೆ. ಇದೇ ಥರ 5-5 ಪೈಸೆ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ನಂತರದಲ್ಲಿ ಇನ್ನು ಯಾರಾದರೂ ಖರೀದಿದಾರರು ಪರ್ಚೇಸ್ ಮಾಡಬೇಕಂತಂದರೆ ಅವರು ಆ ರೇಟಲ್ಲಿ ಕಡಿಮೆ ದರದಲ್ಲಿ ಪರ್ಚೇಸ್ ಮಾಡಬಹುದು. ಇದು ಎಲ್ಲಿ ತನಕ ನಡೆಯುತ್ತದೆ ಅಂತಂದರೆ ಕನಿಷ್ಠ ಬೆಲೆ ರೈತ ಯಾವುದು ಕೊಟ್ಟಿರ್ತಾನೆ ಅಲ್ಲಿ ತನಕ ಈ ಪ್ರಕ್ರಿಯೆ ನಡ್ಕೊಂಡು ಹೋಗ್ತಾನೇ ಇರ್ತದೆ. ಇವಾಗ ಖರೀದಿದಾರರು ಯಾರು ಖರೀದಿ ಮಾಡಿದರೆ ಅವರು 1 ಗಂಟೆ ಒಳಗಡೆ ಐಫ್ಯಾಬ್ ಅವರಿಗೆ ಹಣ ಪಾವತಿ ಮಾಡಬೇಕು. ಹಣ ಪಾವತಿ ಮಾಡಿದ ನಂತರ ಅವರಿಗೆ ಎಷ್ಟು ಪದಾರ್ಥ ತೊಗೊಂಡಿದ್ದಾರೆ ಯಾವ ಲಾಟಿಂದ ಅವರಿಗೆ ಸರಬರಾಜು ಮಾಡ್ತಾರೆ. ಏನಾದರೂ ಅವ್ನು ಖರೀದಿದಾರ ನಾನು ಎಕ್ಸ್ಪೋರ್ಟ್ ಮಾಡಬೇಕು, ಇವತ್ತು ನನಗೆ ಫುಲ್ ಕ್ವಾಂಟಿಟಿ ಸಿಕ್ಕಿಲ್ಲ ಹೂವಿಂದು ಅಂತಂದರೆ ಅವನು ನೆಕ್ಸ್ಟ್ ಡೇ ತನಕ ಅಲ್ಲೇ ಸ್ಟೋರ್ ಮಾಡ್ಕೋಬೋದು, ಇಲ್ಲ ಎಷ್ಟು ದಿವಸ ಬೇಕು ಅಷ್ಟು ದಿವಸ ಅವನು ಕೋಲ್ಡ್ ಸ್ಟೋರೇಜಲ್ಲಿ ಸ್ಟೋರ್ ಮಾಡ್ಕೋಬೋದು. ಆ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅವನು ನಂತರ ಮರುದಿನ ಪುನಃ ಈ ಆಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವನು ಪುನಃ ಖರೀದಿ ಮಾಡಬಹುದು, ಈ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲಿದೆ ಇದು ತನ್ವೀರ್ ಅವರೇ ಮಾರುಕಟ್ಟೆ? ಹೆಬ್ಬಾಳ ಬೆಂಗಳೂರಲ್ಲಿ ಇದೆ ಸರ್. ಓಕೆ, ಇದು ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆ. ಎಸ್ ಸರ್, ಎಸ್ ಸರ್. ಹೇಳಿ ಮಂಗಳ ಅವರೇ. ಈಗಾಗಲೇ ನಾನು ನಿಯಂತ್ರಿತ ಮಾರುಕಟ್ಟೆಗಳ ಬಗ್ಗೆ ತಿಳಿಸ್ಕೊಟ್ಟೆ. ಈಗ ನಂತರ ಆಪ್ಕಾಮ್ಸ್ ಮಾರಾಟ ವ್ಯವಸ್ಥೆ. ನಮಗೆಲ್ಲ ಗೊತ್ತಿರೋ ಹಾಗೆ ತೋಟಗಾರಿಕೆ ಉತ್ಪನ್ನಗಳ ಬೆಳೆಗಾರರ ಸಹಕಾರಿ ಮಾರಾಟ ಸಂಘ ಅಂತ ಕರಿತೀವಿ. ಈ ಸಂಘದಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಂದ್ರೆ ಅದರ ಸದಸ್ಯತ್ವವನ್ನು ತಗೊಳ್ಬೇಕಾಗುತ್ತೆ. 1250 ರೂಪಾಯಿಗಳು ಅದರ ಸದಸ್ಯತ್ವದ ಫೀ ಆಗಿದ್ದು ಅದನ್ನು ಕಟ್ಟಿ ಅವರು ಸದಸ್ಯತ್ವವನ್ನು ತಗೋಬೇಕು. ಹಾಗೆ ರೈತರು ಅಂತ ಅನ್ನಿಸ್ಕೋಬೇಕಾದ್ರೆ ಅವರಿಗೆ ಸ್ವಂತ ಜಮೀನು ಇರಬೇಕಾಗತ್ತೆ. ಸೊ ಹಾಗಾಗಿ ಅವರು RTC ಮತ್ತು 1250 ರೂಪಾಯಿ ಕಟ್ಟಿ ಅದರ ಸದಸ್ಯತ್ವವನ್ನು ಪಡೆದುಕೊಂಡು ತಮ್ಮ ಉತ್ಪನ್ನಗಳನ್ನ ಇಲ್ಲಿ ಮಾರಾಟ ಮಾಡಬಹುದು. ಇಲ್ಲಿ ಮಾರಾಟದ ವಿವಿಧ ಹಂತಗಳನ್ನು ಈ ಸಂಘವೇ ನಿರ್ವಹಣೆ ಮಾಡೋದ್ರಿಂದ ಇಲ್ಲಿ ಮಧ್ಯವರ್ತಿಗಳು ಹಾಗೂ ದಲ್ಲಾಳಿಗಳ ಒಂದು ಪಾತ್ರ ಇರೋದಿಲ್ಲ. ಇಲ್ಲಿ ನೇರವಾಗಿ ರೈತರೇ ತಮ್ಮ ಉತ್ಪನ್ನಗಳನ್ನು ತಂದು ಮಾರಾಟ ಮಾಡೋದ್ರಿಂದ ಗ್ರಾಹಕರು ತರುವ ಬೆಲೆಯಲ್ಲಿ ಹೆಚ್ಚಿನ ಭಾಗ ರೈತರಿಗೆ ಇಲ್ಲಿ ಸಂದಾಯವಾಗುತ್ತಿರುವುದರಿಂದ ಇದೊಂದು ಲಾಭದಾಯಕವಾದೊಂದು ಮಾರಾಟ ವ್ಯವಸ್ಥೆ ಅಂತ ಹೇಳಿದರೆ ತಪ್ಪಾಗಲ್ಲ. ಸೊ ಇಲ್ಲಿ ನೇರವಾಗಿ ರೈತರೇ ಮಾರಾಟ ಮಾಡ್ತಾ ಇರೋದ್ರಿಂದ ಈ ಹಾಪ್ಕಾಮ್ಸ್ನವರು ನಿರ್ಧರಿಸಿದಂಥ ಬೆಲೆಗಳು ರೈತರಿಗೆ ಸಿಗ್ತಾ ಇರೋದರಿಂದ ಅದು ಯೋಗ್ಯವಾದ ಬೆಲೆಯಾಗಿದ್ದು ರೈತರು ಇಲ್ಲಿ ಒಂದು ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಿ ಅದರ ಒಂದು ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ಅದಲ್ಲದೆ ಈ ಹಾಪ್ಕಾಮ್ಸ್ ಮುಖೇನ ರೈತರು ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡೋಕ್ಕೆ ಒಂದು ಪ್ಲಾಸ್ಟಿಕ್ ಕ್ರೇಟ್ಗಳನ್ನ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿದೆ ಸಾಕಷ್ಟು ತೋಟಗಾರಿಕೆ ಉತ್ಪನ್ನಗಳು ಕೊಯ್ಲಿನ ನಂತರದಲ್ಲಿ ಹಾಳಾಗ್ತಾ ಇದೆ. 20-30% ಅಷ್ಟು ಕೊಯ್ಲಿನ ನಂತರದ ನಷ್ಟ ಅಂತ ಹೇಳ್ತೀವಿ. ಆ ನಷ್ಟವನ್ನು ತಪ್ಪಿಸುವ ಸಲುವಾಗಿಯೂ ಸಹ ಈ ವ್ಯವಸ್ಥೆಯನ್ನು ಹಾಪ್ಕಾಮ್ಸ್ ಅವರು ಅಳವಡಿಸ್ಕೊಂಡಿದ್ದಾರೆ. ಇದರಿಂದ ರೈತರಿಗೆ ಹೆಚ್ಚಿನ ಉಪಯೋಗ ಆಗಿದೆ. ಇದು ಹಾಪ್ಕಾಮ್ಸ್ ಅವರು ತಮ್ಮದೇ ಒಂದು ಮಳಿಗೆಗಳನ್ನ ನಗರದ ವಿವಿಧ ಭಾಗಗಳಲ್ಲಿ ತೆರೆದು ಗ್ರಾಹಕರಿಗೂ ಸಹ ಅತ್ಯಂತ ಒಂದು ಸಹಾಯಕಾರಿಯಾದಂಥ ಬೆಲೆಯಲ್ಲಿ ಗ್ರಾಹಕರಿಗೆ ಮಾಡ್ತಾ ಇರೋದ್ರಿಂದ ಈ ಒಂದು ವ್ಯವಸ್ಥೆಯಿಂದ ರೈತ ಹಾಗೂ ಗ್ರಾಹಕ ಇಬ್ಬರಿಗೂ ಸಹ ಇದು ಅನುಕೂಲಕರವಾದಂಥ ವ್ಯವಸ್ಥೆ ಅಂತ ಹೇಳ್ಬೋದು. ಐಫ್ಯಾಪ್ ಸಂಸ್ಥೆಯಲ್ಲಿ ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ರೈತರು ಅವ್ರಿಗೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಂತ ವಿಂಗಡಣೆಯನ್ನು ಮಾಡ್ತಾರೆ. ಇಲ್ಲಿ ಹೆಂಗಂತಂದರೆ 1 April ಡಿಸೆಂಬರ್ 31 ತನಕ 100 ದಿನ ಯಾರಾದರೂ ರೈತರು ಅದಕ್ಕಿಂತ 100 ದಿನ ಅಥವಾ ಅದಕ್ಕಿಂತ ಜಾಸ್ತಿ ಭೂವನ್ನು ಪೂರೈಕೆ ಮಾಡಿದರೆ ಅವನಿಗೆ ಗ್ರೂಪ್ ಎ ಕ್ಯಾಟಗರಿಯಲ್ಲಿ ಇಟ್ಟಿರ್ತಾರೆ. ಮತ್ತು ಗ್ರೂಪ್ ಬಿ ಕ್ಯಾಟಗರಿಯಲ್ಲಿ 100 ದಿನ ಕಡಿಮೆ ಪೂರೈಕೆ ಮಾಡಿರೋರಿಗೆ ಇಟ್ಟಿರ್ತಾರೆ. ಇಲ್ಲಿ ಯಾವ ರೈತರು ಇವಾಗ ಲಾಟ್ ನಂಬರ್ ಕೊಡಬೇಕಲ್ಲ, ಫಸ್ಟು ಗ್ರೂಪ್ ಎ ರೈತರಿಗೆ ಆದ್ಯತೆ ಕೊಟ್ಟು ಅವರು ಈ ಆ್ಯಕ್ಷನ್ನಲ್ಲಿ ಪಾಲ್ಗೊಳ್ಳಲಿಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಮತ್ತು ವಿಶೇಷ ದಿನಗಳು ಅಂತ ಇದ್ದಾವೆ, ಅದು ಏನಂದರೆ ಶಿಕ್ಷಕರ ದಿನ, ಹೊಸ ವರ್ಷ, ಕ್ರಿಸ್ಮಸ್ಸು ಮತ್ತು ಪ್ರೇಮಿಗಳ ದಿನ. ಆ ಟೈಮಲ್ಲಿ ತುಂಬ ಬೇಡಿಕೆ ಜಾಸ್ತಿ ಇರ್ತದೆ ಹೂವುಗಳಿಗೆ ನಮ್ಮ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ. ಆ ಸಮಯದಲ್ಲಿ ಯಾರಾದರೂ ನೋಂದಣಿ ಮಾಡಿಕೊಂಡಿರೋ ರಿಜಿಸ್ಟರ್ ಫಾರ್ಮರ್ಸ್ ಜಾಸ್ತಿ ಸಪ್ಲೈ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೇನು ಮಾಡಿ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ. ಎಲ್ಲರಿಗೂ ಒಂದು ಸಾಮಾನ್ಯವಾಗಿ ಅವಕಾಶ ಕಲ್ಪಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಹಿಂದಿನ 3 ತಿಂಗಳಲ್ಲಿ ಅವ್ರು ಏನು ಪೂರೈಕೆ ಮಾಡಿದ್ದಾರೆ ಅದು ಅವರೇಜ್ ಬೇಸಿಸ್ ಮೇಲೆ 2-2.5 ಪಟ್ಟು ಜಾಸ್ತಿ ಹೂವು ಅವರು ಸಪ್ಲೈ ಮಾಡ್ಬೋದು ಮತ್ತು ಒಳ್ಳೆಯ ದರ ಪಡ್ಕೋಬಹುದು. ಇದೊಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಸರ್. ರೇಷ್ಮೆ ಐಸಿರಿ, ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ತೀರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು, ಸರಣಿಯ ವಿಶೇಷ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಈಗಾಗಲೇ ನಾವು ನಿಯಂತ್ರಿತ ಮಾರುಕಟ್ಟೆ ಆಪ್ಕಾಮ್ಸ್ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡ್ವಿ. ಇದಕ್ಕೂ ಮುಂದೆ ಹೋಗಿ ನಮ್ಮ ಸರ್ಕಾರ ರೈತರಿಗೆ ಒಂದು ನೇರ ಮಾರುಕಟ್ಟೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ರೈತ ಸಂತೆ ಎಂಬ ಪರಿಕಲ್ಪನೆಯನ್ನು ಜಾರಿಗೆ ತಂತು. ಇಲ್ಲಿ ರೈತರು ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇದೊಂದು ಅನುಕೂಲಕರವಾದಂಥ ವ್ಯವಸ್ಥೆ ಆಗಿದ್ದು ಅವರು ತಾವು ಬೆಳೆದ ಉತ್ಪನ್ನಗಳನ್ನು ತಾವೇ ತಂದು ಇಲ್ಲಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು. ಈಗ ಯಶವಂತಪುರದಲ್ಲಿರುವಂಥ ಒಂದು ರೈತ ಸಂತೆ ಪ್ರಸ್ತುತವೂ ಸಹ ಅದು ಯಶಸ್ವಿಯಾಗಿ ಮುನ್ನಡೆದುಕೊಂಡು ಹೋಗ್ತಾ ಇದೆ. ಕೃಷಿ ಮಾರಾಟ ಇಲಾಖೆ ವತಿಯಿಂದ ಈ ರೈತ ಸಂತೆ ಅನ್ನು ಪ್ರಾರಂಭ ಮಾಡಲಾಯಿತು. ಇಲ್ಲಿ ಯಾವುದೇ ಮಧ್ಯವರ್ತಿಗಳು ಹಾಗೂ ಬೇರೆ ದಲ್ಲಾಳಿಗಳು ಈ ಒಂದು ಪ್ರಕ್ರಿಯೆಯಲ್ಲಿ ಇರೋದಿಲ್ಲ. ರೈತರು ತಾವು ತಂದ ಉತ್ಪನ್ನಗಳನ್ನ ಇಲ್ಲಿ ಮಾರಾಟ ಮಾಡೋಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಈ ರೈತ ಸಂತೆಯಲ್ಲಿ ಕಲ್ಪಿಸಿಕೊಡಲಾಗಿದೆ. ಅಂದರೆ ಅವರು ಅಲ್ಲಿ ಕೂತು ಇಡೀ ದಿನ ಮಾರಾಟ ಮಾಡಲು ಬೇಕಾಗಿರುವಂತೆ ವೈಜ್ಞಾನಿಕವಾಗಿ ಒಂದು ಪಾರದರ್ಶಕ ಮೇಲ್ಛಾವಣಿ ಇರುವಂಥ ಒಂದು ಮನೆಗಳನ್ನ ಇಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ. ಮತ್ತು ತೋಟಗಾರಿಕೆ ಉತ್ಪನ್ನಗಳನ್ನ ಅವ್ರು ಏನಾದರೂ ಸ್ವಚ್ಛಗೊಳಿಸ್ಬೇಕು ಅಂದರೆ ಆ ಸಂತೆಯ ಸುತ್ತಲೂ ನೀರಿನ ನಲ್ಲಿಗಳ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಹಾಗೆ ಇಲ್ಲಿಯೂ ಕೂಡ ಪ್ಲಾಸ್ಟಿಕ್ ಕ್ರೇಟ್ಗಳ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಮತ್ತು ಉತ್ಪನ್ನಗಳನ್ನು ಸರಿಯಾಗಿ ತೂಕ ಮಾಡೋಕ್ಕೆ ಎಲೆಕ್ಟ್ರಾನಿಕ್ ತೂಕದ ಯಂತ್ರಗಳನ್ನು ಸಹ ಒದಗಿಸಿಕೊಡಲಾಗಿದೆ. ಮತ್ತು ಉತ್ಪನ್ನಗಳ ಅಂದಿನ ಬೆಲೆಯನ್ನು ಅಲ್ಲಿ ಧಾರಣೆಯ ಒಂದು ಪಟ್ಟಿಯನ್ನು ಕೂಡ ಅಲ್ಲಿ ಪ್ರತಿದಿನ ಅಳವಡಿಸಲಾಗಿರುತ್ತೆ. ಸೊ ಅದನ್ನು ನೋಡಿಕೊಂಡು ರೈತರು ಮಾರಾಟ ಮಾಡ್ಬೋದು. ಇದಲ್ಲದೆ ಅವರಿಗೆ ಇಡೀ ದಿನ ಅಲ್ಲಿರೋದ್ರಿಂದ ಶೌಚಾಲಯದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಊಟ ಮಾಡಲು ಉಪಹಾರ ಗೃಹಗಳ ವ್ಯವಸ್ಥೆಯನ್ನು ಸಹ ಕಲ್ಪಿಸಿಕೊಳ್ಳಲಾಗಿದೆ. ಸೊ ಇಲ್ಲಿ ರೈತ ಏನಾದರೂ ಆ ದಿನ ಮಾರಾಟ ಮಾಡೋಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಅವರ ಮಾರಾಟಕ್ಕೆ ತಂದಿದ್ದ ಉತ್ಪನ್ನಗಳನ್ನ ಇಟ್ಟುಕೊಳ್ಳಲು ಉತ್ತಮವಾದಂಥ ಒಂದು ಭದ್ರತಾ ವ್ಯವಸ್ಥೆಯನ್ನು ಸಹ ಕಲ್ಪಿಸಿಕೊಳ್ಳಲಾಗಿದೆ. ಸಾಕಷ್ಟು ರೈತರಿಗೆ ಅನುಕೂಲವಾಗುವಂಥ ವ್ಯವಸ್ಥೆಯನ್ನು ಈ ರೈತ ಸಂತೆಯಲ್ಲಿ ಒದಗಿಸಿಕೊಟ್ಟಿರೋದ್ರಿಂದ ರೈತರು ಸಹ ಇದರ ಅನುಕೂಲಗಳನ್ನ ಪಡೆದುಕೊಂಡು, ನಮಗೆ ಗೊತ್ತಿದೆ ದೊಡ್ಡ ರೈತರು ದೊಡ್ಡ ಮಟ್ಟದಲ್ಲಿ ಬೆಳೆಗಳನ್ನ ಬೆಳೆಯೋದ್ರಿಂದ ಅವರೇ ಬಂದು ಕೂತು ಅಲ್ಲಿ ಮಾರಾಟ ಮಾಡೋಕ್ಕೆ ಆಗೋದಿಲ್ಲ. ಅವರು ಬೇರೆ ಆದಂಥ ವ್ಯವಸ್ಥೆಗಳನ್ನ ಮಾಡಿಕೊಂಡಿರ್ತಾರೆ. ಆದರೆ ಸಣ್ಣ ರೈತರು ಸಣ್ಣ ಪುಟ್ಟ ಜಾಗದಲ್ಲಿ ಬೆಳೆದಂಥ ಹಣ್ಣು ಮತ್ತು ತರಕಾರಿಗಳನ್ನ ಇಲ್ಲಿ ತಂದು ಮಾರಾಟ ಮಾಡಿ ಅದರ ಒಂದು ಆದಾಯವನ್ನು ಗಳಿಸ್ಬೋದು. ಹಾಗೆಯೇ ನಮ್ಮ ಮೈಸೂರಿನಲ್ಲೂ ಸಹ ಒಂದು ಸಾವಯವ ಕೃಷಿಕರ ಸಂತೆ ಅನ್ನೋದು ನಮಗೆ ಗೊತ್ತಿದೆ. ಕಾಡಾ ಆಫೀಸ್ ಮುಂದೆ ಪ್ರತಿ ಭಾನುವಾರ ಇಲ್ಲಿ ನಡೆಯಲಾಗುತ್ತೆ. ಇಲ್ಲಿ ರೈತರು ಸಾವಯವವಾಗಿ ಬೆಳೆದಂಥ ಕೃಷಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳನ್ನ ತಾವೇ ತಂದು ತಾವೇ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತಾಯಿದ್ದಾರೆ. ಗ್ರಾಹಕರಿಗೆ ಒಂದು ಸಾರಿ ನಿಮ್ಮ ಉತ್ಪನ್ನದ ಮೇಲೆ ನಂಬಿಕೆ ಬಂದರೆ ಖಂಡಿತ ಅವರು ನೀವು ನಿಗದಿ ಮಾಡಿದಂಥ ದರಕ್ಕೆ ತೆಗೆದುಕೊಂಡು ಹೋಗೋದ್ರಿಂದ ಇದು ರೈತರಿಗೂ ಅನುಕೂಲ ಹಾಗೂ ಗ್ರಾಹಕರಿಗೂ ಉತ್ತಮ ಗುಣಮಟ್ಟದ ರಾಸಾಯನಿಕ ಮುಕ್ತ ತೋಟಗಾರಿಕೆ ಉತ್ಪನ್ನಗಳು ದೊರೆತಾ ಇರೋದ್ರಿಂದ ಅವರು ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ಒಂದು ಲಾಭವನ್ನು ಪಡೀತಾ ಇದ್ದಾರೆ ಅಂತ ಹೇಳ್ಬೋದು. ಇದಾದ ನಂತರ ಒಪ್ಪಂದ ಕೃಷಿ ಅನ್ನೋದು ಒಂದು ಮಾರಾಟ ವ್ಯವಸ್ಥೆ. ಈ ಒಪ್ಪಂದ ಕೃಷಿಯಲ್ಲಿ ನಾವು ಒಂದು ಸಂಘಟಿತ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗುತ್ತೆ. ಏನು ಸಂಘಟಿತ ವ್ಯವಸ್ಥೆ ಅಂದರೆ, ನಮಗೆ ಗೊತ್ತಿದೆ ಈಗ ರೈತ ಉತ್ಪಾದಕ ಸಂತೆಗಳು. ನಾನು ಕಳೆದ ವಾರ ಒಂದು ರೈತ ಉತ್ಪಾದಕ ಸಂತೆ, ಕೊಳ್ಳೇಗಾಲದ ಒಂದು ತೋಟಗಾರಿಕೆ ರೈತ ಉತ್ಪಾದಕ ಸಂತೆಯನ್ನು ಭೇಟಿ ಮಾಡಿದಾಗ ಅಲ್ಲಿ ಅರಿಶಿನದ ಬೆಳೆಗಾರರನ್ನು ಒಂದು ಕಂಪನಿ, ಅಂದರೆ ನ್ಯಾಚುರಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿಗೆ ಒಪ್ಪಂದಕ್ಕೆ ಒಳಪಡಿಸಿ ಆ ಕಂಪನಿಯ ಮುಖಾಂತರ ನೇರ ಮಾರಾಟ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಇದೊಂದು ಒಳ್ಳೆಯ ವ್ಯವಸ್ಥೆ. ಪ್ರಾರಂಭದ ಹಂತದಲ್ಲಿ ಕೇವಲ ಕೆಲವು ರೈತರು ಈ ಒಪ್ಪಂದ ಕೃಷಿಗೆ ಒಳಪಟ್ಟಿದ್ರು. ಈಗ ಹೆಚ್ಚಿನ ರೈತರು ಆ ಒಪ್ಪಂದ ಕೃಷಿಯಲ್ಲಿ ಒಳಪಟ್ಟಿದ್ದಾರೆ ಅಂತ ಹೇಳೋಕ್ಕೆ ಒಂದು ಸಂತಸ ಆಗುತ್ತೆ. ಯಾಕೆ ಅಂದರೆ ಈ ಒಪ್ಪಂದ ಕೃಷಿಯಿಂದ ಸಾಕಷ್ಟು ಅನುಕೂಲಗಳು ರೈತರಿಗೆ ಆಗ್ತಾ ಇದೆ. ಈ ಒಪ್ಪಂದ ಕೃಷಿಯಲ್ಲಿ ಅವರೇ ಒಂದು ಉತ್ತಮವಾದಂತಹ ಬೀಜಗಳು ಹಾಗೂ ಸಸಿಗಳನ್ನ ರೈತರಿಗೆ ನೀಡ್ತಾ ಇದ್ದಾರೆ. ಮತ್ತು ಆ ರೈತರು ಬೆಳೆ ಬೆಳೆಯೋಕ್ಕೆ ಬೇಕಾದಂಥ ತಾಂತ್ರಿಕ ಹಾಗೂ ಕೃಷಿಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಗಳನ್ನು ಅವರಿಗೆ ಉಚಿತವಾಗಿ ನೀಡ್ತಾ ಇದ್ದಾರೆ. ಜೊತೆಗೆ ಅವರೇ ಬಂದು ಆ ಒಂದು ಬೆಳೆಯನ್ನು ತೆಗೆದುಕೊಂಡು ಹೋಗ್ತಾ ಇರೋದ್ರಿಂದ ಅವ್ರಿಗೆ ಸಾಗಣೆ ವೆಚ್ಚ ಮತ್ತು ಮಾರಾಟದ ಖರ್ಚು ಎಲ್ಲ ಖರ್ಚು ಉಳಿತಾಯ ಆಗೋದ್ರಿಂದ ಅವರು ಮಾರಿದಂಥ ಒಂದು ಉತ್ಪನ್ನದ ಲಾಭ ಸಂಪೂರ್ಣ ರೈತರಿಗೆ ದೊರೆತಾ ಇದೆ. ಹಾಗೂ ಆ ಕಂಪನಿಯವರು ಒಂದು ನಿಗದಿತವಾದಂಥ ದರವನ್ನು ಮೊದಲೇ ನಿರ್ಧಾರ ಮಾಡಿರೋದ್ರಿಂದ ಆ ನಿಗದಿತ ಮಾರುಕಟ್ಟೆಯಲ್ಲಿ ಯಾವುದೇ ಬೆಲೆ ಇರಲಿ ಆ ನಿಗದಿತ ದರಕ್ಕೆ ಅವರು ರೈತರಿಂದ ಒಂದು ಕೊಂಡುಕೊಳ್ಳುವಂಥ ವ್ಯವಸ್ಥೆ ಇರೋದ್ರಿಂದ ಇದೊಂದು ಹೆಚ್ಚಿನ ಅನುಕೂಲಕರವಾದಂಥ ಒಂದು ಮಾರಾಟ ವ್ಯವಸ್ಥೆ ಅಂತ ಹೇಳಬಹುದು. ಅಂದರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಗ್ಗೆ ಹೇಳ್ತಾ ಇದ್ದೀರಿ. ಹೌದು ಸರ್, ಒಪ್ಪಂದ ಕೃಷಿ ಅಂದರೆ ಕಾಂಟ್ರಾಕ್ಟ್ ಫಾರ್ಮಿಂಗ್. ಇದರಲ್ಲಿ APMCಗಳ ಪಾತ್ರ ಏನು ಇರಲ್ವೇ? APMCಯಲ್ಲಿ ರೈತರು ಸದಸ್ಯರಾಗಿರೋದ್ರಿಂದ ಆ ರೈತರಿಗೂ ಸಹ ಇವರು ಅದರ ಮಾಹಿತಿ ಕೊಟ್ಟು ಯಾವುದೇ ಒಂದು ಕಂಪನಿಯನ್ನು ಅವರು ಲಿಂಕ್ ಮಾಡಿದರೆ ಖಂಡಿತ ಇಲ್ಲೂ ಸಹ ಆ ವ್ಯವಸ್ಥೆಯನ್ನು ಅಳವಡಿಸ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಡಚ್ ಹರಾಜಿನ ಸಿಸ್ಟಮಲ್ಲಿ ರೈತರು ಅವರು ತಮ್ಮದೇ ಆದ ಪದಾರ್ಥಕ್ಕೆ ಅವರೇ ಬೆಲೆ ನಿರ್ಧಾರ ಮಾಡ್ತಾರೆ. ಅವ್ರ ಮೂಲ ಬೆಲೆ ಅಂತ ಏನು ಕೊಟ್ಟಿರ್ತಾರೆ ಕನಿಷ್ಠ ಬೆಲೆ, ಅದಕ್ಕಿಂತ ಕಡಿಮೆ ರೇಟ್ಗೆ ಏನಾದರೂ ಆಕ್ಷನ್ ಆಯಿತು ಅಂತಂದರೆ ಅಲ್ಲಿ ಆಕ್ಷನ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿಗೆ ಬಂದು ಅದು ನಾವು ಡಿಜಿಟಲ್ ಹರಾಜು ಗಡಿಯಾರ ಅಂತ ಏನು ಹೇಳ್ತೀವಿ ಅಲ್ಲಿಗೆ ನಿಂತೋಗ್ತದೆ. ಏನಾದರೂ ಅವತ್ತಿನ ದಿವಸ ಫಸ್ಟ್ ಡೇ ಏನಾದರೂ ಹರಾಜು ತೊಗೊಂಬಂದಿರೋ ಪದಾರ್ಥ ಸೇಲ್ ಆಗಲಿಲ್ಲ ಅಂತಂದರೆ ಮರುದಿನ ಪುನಃ ಹರಾಜಲ್ಲಿ ಅವರು ಪಾಲ್ಗೊಳ್ಬಹುದು. ಎರಡನೇ ದಿನವೂ ಏನಾದರೂ ಹರಾಜು ಆಗಲಿಲ್ಲ ಅಂತಂದರೆ ಮೂರನೇ ದಿವಸ ಇದಕ್ಕೆ ಅವಕಾಶ ಇರಲ್ಲ, ರೈತರಿಗೆ ವಾಪಸ್ ಕೊಟ್ಬಿಡ್ತಾರೆ. ರೈತರು ವಾಪಸ್ ತೊಗೊಂಬಂದು ಅಲ್ಲಿ ಲೋಕಲ್ ಮಾರ್ಕೆಟ್ ಎಲ್ಲೆಲ್ಲಿದ್ದಾವೆ ಅಥವಾ ಫ್ಲವರ್ ಶಾಪ್ಸ್ಗೆ ಕೊಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ಈ ಸಂಸ್ಥೆಯಲ್ಲಿ ರೈತರಿಗೆ ಒಂದು ಒಳ್ಳೆಯ ಬೆಲೆ ಸಿಗ್ತಾ ಇದೆ ಮತ್ತು ಗ್ರಾಹಕರಿಗೆ ಒಳ್ಳೆ ಗುಣಮಟ್ಟದ ಹೂಗಳು ಸಿಗ್ತಾ ಇದೆ. ಇದು ನಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಉತ್ತಮ ಪ್ರಕ್ರಿಯೆ ಬಂದಿದೆ ಈ ಮಾರುಕಟ್ಟೆಗೆ. ಖರೀದಿದಾರರು ಅಂತಾರಾಷ್ಟ್ರೀಯ ಮಟ್ಟದಿಂದಲೂ ಬಂದಿರ್ತಾರೆ ತನ್ವೀರ್ ಅವರೇ? ಹೌದು ಸರ್, ಅವ್ರಿಗೂ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಾಂದರೆ ಅವ್ರ ರೆಪ್ರೆಸೆಂಟೇಟಿವ್ ಇರ್ತಾರೆ, ಅವ್ರ ರೆಪ್ರೆಸೆಂಟೇಟಿವ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರು ಖರೀದಿ ಮಾಡಿಬಿಟ್ಟು ಮತ್ತೆ ಟ್ರಾನ್ಸ್ಪೋರ್ಟ್ ಏಜೆನ್ಸಿ ಮುಖಾಂತರ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿಗೆ ಹೋಗಬಹುದು ಅಂತ ಅನ್ಸುತ್ತೆ ತಮಗೆ? ಸರ್, ಬೆಂಗಳೂರಿಂದ ಯು ಎಸ್ ಎಗೆ ಹೋಗ್ತಾ ಇದೆ, ನೆದರ್ಲ್ಯಾಂಡ್ ಹೋಗ್ತಾ ಇದೆ, ಯು ಕೆ ಹೋಗ್ತಾ ಇದೆ, ಯು ಎ ಇ ಹೋಗ್ತಾ ಇದೆ, ಮತ್ತೆ ಮಲೇಷಿಯಾ ಕಂಟ್ರೀಸ್. ಇದು ಮೇಜರ್ ಲಯನ್ ಶೇರ್ ಮಾರ್ಕೆಟ್ ಅಂತ ಹೇಳ್ತೀವಿ. ಓಕೆ, ಇಷ್ಟು ಕಂಟ್ರೀಸ್ಗೆ ಹೋಗ್ತಾ ಇದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನಲ್ಲಿರೋದ್ರಿಂದ ಬಹುಶಃ ಅವರಿಗೆ ವಿಮಾನದ ಮೂಲಕ ಈ ಹೂಗಳನ್ನು ಕಳಿಸೋದಕ್ಕೆ ಅನುಕೂಲ ಆಗ್ತಾ ಇದೆ. ತುಂಬಾ ಅನುಕೂಲ ಆಗ್ತಾ ಇದೆ ಅಲ್ವಾ? ಹೌದು. ಹೇಳಿ ಡಾಕ್ಟರ್ ಮಂಗಳ ಅವರೇ. ಈಗ ತಾನೇ ನಾನು ಒಪ್ಪಂದ ಕೃಷಿ ಅಂತ ಹೇಳಿದೆ, ಅಂದರೆ ರೈತರು ಸಂಘಟಿತರಾಗಿ ತಮ್ಮದೇ ಒಂದು ರೈತ ಉತ್ಪಾದಕ ಸಂಸ್ಥೆ ಅಂತ ಮಾಡಿಕೊಂಡಾಗ ಎಲ್ಲರೂ ಒಟ್ಟಾಗಿ ಒಂದು ವ್ಯವಸ್ಥೆ ಮುಖೇನ ಅವರು ಮಾರಾಟ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳಬಹುದು. ಇದಲ್ಲದೆ ನಬಾರ್ಡ್ ಕೂಡ ರೈತ ಕೂಟಗಳನ್ನು ಮಾಡ್ಕೊಳ್ಳೋಕ್ಕೆ ಒಂದು ಆರ್ಥಿಕ ನೆರವನ್ನು ಸಹ ನೀಡ್ತಾ ಇದೆ. ಅಂದರೆ 10 ಜನ ರೈತರೇ ಕೂಡಿಕೊಂಡು ಒಂದು ಕೂಟವನ್ನಾಗಿ ನಿರ್ಮಿಸ್ಕೋಬೋದು. ಇದರಲ್ಲಿ ಇನ್ನೂ ಹೆಚ್ಚಿನ ರೈತರು ಸೇರ್ಕೋಬೋದು. ಮಿನಿಮಮ್ ಒಂದು 10 ಜನ ಸೇರಿಕೊಂಡು ಒಂದು ರೈತ ಕೂಟವನ್ನು ಮಾಡಿಕೊಂಡು ಅವರು ಒಂದು ಗುಂಪಿನ ಮುಖೇನ ಒಂದು ಪರಿಕರಗಳನ್ನ ಕೊಂಡ್ಕೊಳ್ಳೋದಿರ್ಬೋದು ಅಥವಾ ಉತ್ಪನ್ನಗಳನ್ನ ಮಾರಾಟ ಮಾಡೋದಿರ್ಬೋದು ಸಹಾಯಕಾರಿಯಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಕೂಟಗಳನ್ನು ರಚನೆ ಮಾಡಲು ಆರ್ಥಿಕ ನೆರವನ್ನು ಸಹ ನೀಡ್ತಾ ಇದೆ. ರೈತ ಕೂಟ ರಚನೆಗೆ 2,000 ಮತ್ತು ತರಬೇತಿಗೆ 5,000, ಹಾಗೆ ತಜ್ಞರ ಕಾರ್ಯಕ್ರಮಕ್ಕೆ 3,000, ಒಟ್ಟು 10,000 ನೀಡೋದ್ರ ಜೊತೆಗೆ ಅವರ ಯಾವುದೇ ಒಂದು ಚಟುವಟಿಕೆಗಳಿಗೆ ಸಹಾಯಧನವನ್ನು ಸಹ ಬಿಡುಗಡೆ ಮಾಡುತ್ತೆ. ಇನ್ನೂ ಹೆಚ್ಚಿನ ರೈತ ಕೂಟಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಪ್ರತಿ ವರ್ಷ ಇದು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದೆ. ಅಂದರೆ ರಾಜ್ಯದ ಅತ್ಯುತ್ತಮ ರೈತ ಕೂಟಗಳಿಗೆ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಲಾಗ್ತಾ ಇದೆ. ಇದು ರೈತರನ್ನು ಸಂಘಟಿಸಿ ತಮ್ಮ ಗ್ರಾಮದ ಮಟ್ಟದಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ತಮ್ಮ ಸ್ಥಿತಿಗತಿಗಳನ್ನು ಸುಧಾರಣೆ ಮಾಡಿಕೊಳ್ಳೋಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ತೀನಿ. ಇದಲ್ಲದೆ ಇನ್ನೊಂದು ಮಾರಾಟ ವ್ಯವಸ್ಥೆ ಏನಂದರೆ, ನಾವು ಕೇಳಿದ್ದೀವಿ ಫುಡ್ ರಿಟೇಲ್ ಚೇನ್ಸ್ ಅಂದರೆ ಆಹಾರ ಉತ್ಪನ್ನಗಳ ಸರಪಳಿ ಮಾರಾಟ ವ್ಯವಸ್ಥೆಗಳು. ಈ ಒಂದು ಕೆಲವೊಂದು ಕಂಪನಿಗಳು ತಮ್ಮದೇ ಆದಂಥ ಒಂದು ಪ್ರೊಕ್ಯೂರ್ಮೆಂಟ್ ಸೆಂಟರ್ಸ್ ಅನ್ನೋದನ್ನ ತಮ್ಮ ಹಳ್ಳಿಗಳ ಮಟ್ಟದಲ್ಲಿ ಸ್ಥಾಪನೆ ಮಾಡಿ ರೈತರಿಂದ ನೇರವಾಗಿ ಅವರು ಹಣ್ಣು ತರಕಾರಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳನ್ನ ಖರೀದಿ ಮಾಡ್ತಾ ಇದೆ. ಇದರಿಂದ ಹೆಚ್ಚಿನದಾಗಿ ರೈತರಿಗೆ ಅನುಕೂಲ ಆಗ್ತಾ ಇದೆ. ಅಂದರೆ ತಮ್ಮ ಗ್ರಾಮದ ಮಟ್ಟದಲ್ಲೇ ಪ್ರೊಕ್ಯೂರ್ಮೆಂಟ್ ಸೆಂಟರ್ಗಳಿದ್ದಾಗ ರೈತರು ಬೇರೆ ನಗರಗಳಿಗೆ ಬಂದು ತಮ್ಮ ಉತ್ಪನ್ನಗಳ ಮಾರಾಟ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಕಂಪನಿಗಳು ಪ್ರತಿನಿತ್ಯ ರೈತರ ಒಂದು ಜಮೀನಿಗೆ ಭೇಟಿ ನೀಡಿ ಅವರು ಯಾವ ವಿಧಾನದಲ್ಲಿ ಬೆಳೆಗಳನ್ನ ಬೆಳೀಬೇಕು ಅನ್ನೋದನ್ನ ಮಾಹಿತಿ ನೀಡ್ತಾರೆ. ಅದಲ್ಲದೆ ಇವರು ಕ್ರಾಪ್ ಕ್ಯಾಲೆಂಡರ್ ಅನ್ನೋ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಯಾವ್ಯಾವ ರೈತ ನೋಂದಣಿ ಮಾಡಿಕೊಂಡ ರೈತ ಇದೇ ಬೆಳೆಯನ್ನು ಇಷ್ಟೇ ಒಂದು ಜಾಗದಲ್ಲಿ ಬೆಳೆದು ಕೊಡಬೇಕು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಮತ್ತು ಇವರು ಸ್ಟ್ಯಾಗರ್ಡ್ ಪ್ಲಾಂಟಿಂಗ್ ಅನ್ನೋ ಒಂದು ವ್ಯವಸ್ಥೆಯನ್ನು ಸಹ ರೈತರಿಗೆ ಹೇಳಿಕೊಟ್ಟಿದ್ದಾರೆ. ಅಂದರೆ ಹಂತ ಹಂತವಾಗಿ ಬೆಳೆಯುವಂಥ ಒಂದು ವ್ಯವಸ್ಥೆ. ಒಟ್ಟಾಗಿ ಎಲ್ಲವನ್ನು ಬೆಳೆದಾಗ ರೈತರು ಹೆಚ್ಚಿನ ಉತ್ಪನ್ನಗಳು ಮಾರುಕಟ್ಟೆಗೆ ಆವಕ ಆದಾಗ ಬೆಲೆಗಳಲ್ಲಿ ಕುಸಿತ ಉಂಟಾಗುತ್ತೆ. ಅದನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಹಂತ ಹಂತವಾಗಿ ಬೆಳೆಗಳನ್ನ ಬೆಳೆದ್ರೆ ರೈತರು ವರ್ಷವಿಡೀ ತಮ್ಮ ಉತ್ಪನ್ನಗಳನ್ನ ಮಾರಾಟಕ್ಕೆ ಕೊಡಬಹುದು, ಹಾಗೆಯೇ ವರ್ಷವಿಡೀ ಗ್ರಾಹಕರಿಗೂ ಸಹ ಉತ್ಪನ್ನಗಳು ದೊರೆಯುವಂತೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಈ ವ್ಯವಸ್ಥೆಯನ್ನು ಈ ಥರ ಕಂಪನಿಗಳು ಕಲ್ಪಿಸಿಕೊಟ್ಟಿವೆ. ಇದು ಒಂದು ಅನುಕೂಲಕರವಾದಂಥ ವ್ಯವಸ್ಥೆಯಾಗಿದೆ. ಇದಲ್ಲದೆ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಬೆಲೆಗಳಲ್ಲಿ ಏರಿಳಿತ ತೋಟಗಾರಿಕೆ ಬೆಳೆಗಳಲ್ಲೇ ಆಗುತ್ತೆ ಅನ್ನೋಕ್ಕೆ ಕಾರಣ ಬೇಡಿಕೆ ಮತ್ತು ಪೂರೈಕೆಯ ಜೊತೆಗೆ ಹಲವಾರು ಒಂದು ಸಮಸ್ಯೆಗಳನ್ನ ರೈತರು ಎದುರಿಸ್ತಾ ಇದ್ದಾರೆ. ಈಗ ನಾವು ನೋಡಿದ್ವಿ ಬೆಳ್ಳುಳ್ಳಿ ಬೆಲೆ 450-500 ರೂಪಾಯಿ ಕೆಜಿಗೆ ಇತ್ತು. ಯಾಕೆ ಅಂದರೆ ಆ ಒಂದು ಹಂತದಲ್ಲಿ ಫೆಬ್ರವರಿ ಮಂತಲ್ಲೇ ಅಷ್ಟು ಬೆಲೆ ಇದ್ದಿದ್ದಕ್ಕೆ ಕಾರಣ ಆ ಉತ್ಪನ್ನದ ಕೊರತೆಯನ್ನು ನಾವು ಮಾರುಕಟ್ಟೆಯಲ್ಲಿ ಕಂಡ್ವಿ. ಆದರೆ ಈಗ ಆ ಬೆಳ್ಳುಳ್ಳಿ ಬೆಲೆ ಕುಸಿತ ಆಗ್ತಾ ಇದೆ. ಯಾಕೆಂದರೆ ಮಧ್ಯಪ್ರದೇಶದ ಒಂದು ಬೆಳ್ಳುಳ್ಳಿಯಲ್ಲಿ ಹೆಚ್ಚಿನ ಉತ್ಪಾದನೆ ಆಗಿ ಅದನ್ನು ಸರಬರಾಜು ಯಶವಂತಪುರ ಮಾರ್ಕೆಟ್ಗೆ ಬರ್ತಾ ಇದೆ. ಆದರೂ ಸಹ ಅಲ್ಲಿನ ವರ್ತಕರು ಅದರ ಪ್ರಯೋಜನವನ್ನು ಗ್ರಾಹಕರಿಗೆ ನೀಡುವಲ್ಲಿ ಹಿಂದೇಟು ಆಗ್ತಾ ಇದ್ದಾರೆ. ಯಾಕೆ ಅಂದರೆ ಬೆಳ್ಳುಳ್ಳಿಯನ್ನು ಕೆಲವು ದಿನಗಳ ಕಾಲ ಅವರು ತಡೆ ಹಿಡ್ಕೊಂಡು ಮಾರಾಟ ಮಾಡಬಹುದು, ಹಾಗಾಗಿ ಬಂದಂಥ ಉತ್ಪನ್ನವನ್ನು ಅವರು ತಡೆ ಹಿಡ್ದಿದ್ದಾರೆ. ಸೊ ನಾವೇನಂತೀವಿ ಇದನ್ನ ಆರ್ಟಿಫಿಷಿಯಲ್ ಶಾರ್ಟೇಜ್ ಅಂತ ಹೇಳ್ತೀವಿ ಮಾರ್ಕೆಟಲ್ಲಿ. ಅಂದರೆ ಕೊರತೆ, ಉತ್ಪನ್ನದ ಕೊರತೆಯನ್ನು ಉಂಟು ಮಾಡಿದಾಗ ಆ ಬೆಲೆ ಹೆಚ್ಚಾಗುತ್ತೆ. ಇದು ಒಂದು ಕಾರಣ ಇರ್ಬೋದು. ಮತ್ತು ಇನ್ನೊಂದು ನಮ್ಮ ರಾಜ್ಯದ ಒಂದು ದ್ರಾಕ್ಷಿ. ಸೊ ಇಲ್ಲಿ ನಮ್ಮ ರಾಜ್ಯದ ರೈತರು ಮೀರಜ್ ಮತ್ತು ಸಾಂಗ್ಲಿ ಆಂಧ್ರ ಪ್ರದೇಶದ ಮಾರುಕಟ್ಟೆಗೆ ಕಳಿಸ್ತಾ ಇದ್ರು. ಈಗ ಮಹಾರಾಷ್ಟ್ರದಲ್ಲೇ ಹೆಚ್ಚಿನ ದ್ರಾಕ್ಷಿ ಬೆಳೆಯೋದ್ರಿಂದ ನಮ್ಮ ರಾಜ್ಯದ ಒಂದು ದ್ರಾಕ್ಷಿ ಬೆಲೆ ಕುಸಿತ ಆಗಿದೆ. ಅದಲ್ಲದೆ ನಮ್ಮ ರಾಜ್ಯದ ದ್ರಾಕ್ಷಿ ಬೇರೆ ದೇಶಗಳಿಗೂ ಸಹ ರಫ್ತಾಗ್ತಾ ಇತ್ತು. ಇರಾನ್, ಇರಾಕ್ ಮತ್ತು ಸೌದಿ ಅರೇಬಿಯಾ, ಶ್ರೀಲಂಕಾ ಈ ಒಂದು ರಾಷ್ಟ್ರಗಳಿಗೆ ನಮ್ಮ ದ್ರಾಕ್ಷಿ ರಫ್ತಾಗ್ತಿದ್ದನ್ನು ಈಗ ನಿಷೇಧಿಸಲಾಗಿದೆ. ಯಾಕೆ ಅಂದರೆ ನಾವು ಬೆಳೆಯುವಂಥ ದ್ರಾಕ್ಷಿಯಲ್ಲಿ ಹೆಚ್ಚಿನ ರಾಸಾಯನಿಕ ಅಂಶ ಬೆಳಕಿಗೆ ಬಂದು ನಮ್ಮ ರಫ್ತಾಗುತ್ತಿದ್ದನ್ನು ತಡೆಹಿಡಿಯಲಾಗಿದೆ. ಹಾಗೆ ಈವನ್ ಒಣದ್ರಾಕ್ಷಿ ಏನು ಹೇಳಿದೆ ಅದನ್ನು ಬಂಗಾರದಂಥ ಬಣ್ಣ ಬರಬೇಕು ಅಂಥೇಳಿ ಅವರು ಒಂದು ಗಂಧಕದ್ರಿಂದ ಹದ್ದಿ ಅದನ್ನು ಮೌಲ್ಯ ಆಧಾರಿತ ಉತ್ಪನ್ನವನ್ನಾಗಿ ಮಾಡ್ತಾ ಇರೋದ್ರಿಂದ ಅದರಲ್ಲೂ ಸಹ ರಾಸಾಯನಿಕ ಒಂದು ಪದಾರ್ಥ ಕಂಡು ಬರೋದ್ರಿಂದ ನಮ್ಮ ದ್ರಾಕ್ಷಿಯ ರಫ್ತನ್ನು ನಿಷೇಧಿಸಲಾಗಿದೆ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಆ ಒಣದ್ರಾಕ್ಷಿ ಹಾಗೂ ಹಸಿ ದ್ರಾಕ್ಷಿಯ ಬೆಲೆ ಕುಸಿತವಾಗಿದೆ. ರೈತರು ಇದರ ಅರಿವು ಇರಬೇಕು. ಯಾಕೆ ಬೆಲೆ ಯಾವಾಗಲೂ ಬೆಲೆ ಏರಿಳಿತ ಆಗಬೇಕಂದ್ರೆ ಒಂದೇ ಕಾರಣ ಇರಲ್ಲ, ಬೇಡಿಕೆ ಮತ್ತು ಪೂರೈಕೆ, ಸಾಕಷ್ಟು ಹಲವಾರು ಕಾರಣಗಳು ಸಹ ನಾವು ಕಾಣ್ತೀವಿ. ಮತ್ತು ಇನ್ನೂ ಕೆಲವೊಂದು ಉತ್ಪನ್ನಗಳನ್ನು ನೇರವಾಗಿ ಮಾರಾಟ ಮಾಡೋಕ್ಕೆ ನಮ್ಮ ಪೋಸ್ಟಲ್ ವ್ಯವಸ್ಥೆಯನ್ನು ಸಹ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಈಗ ಮಾವು ನೋಡಿರ್ಬೋದು ನೀವು, ಕೋಲಾರದ ಮಾವನ್ನು ರೈತರಿಂದ ನೇರವಾಗಿ ಗ್ರಾಹಕರ ಮನೆ ಮನೆಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಪೋಸ್ಟಲ್ ಮುಖಾಂತರ ತಲುಪಿಸ್ತಾಗುತ್ತೆ. ಹಾಗೆಯೇ ದ್ವಿದಳ ಧಾನ್ಯಗಳ ಮಂಡಳಿಯು ಸಹ ಬೇಳೆಯನ್ನು ರೈತರ ಮನೆ ಮನೆಗೆ ತಲುಪಿಸುವ ನಿಟ್ಟಿನಲ್ಲಿ ಒಂದು ಕಾರ್ಯವನ್ನು ರೂಪಿಸ್ಕೊಂಡಿದೆ. ಇದು ಒಂದು ಅತ್ಯುತ್ತಮವಾದಂಥ ಒಂದು ಮಾರಾಟ ವ್ಯವಸ್ಥೆ ಅಂತ ಹೇಳ್ಬೋದು. ರೈತರು ಕೃಷಿಯನ್ನು ಉದ್ದಿಮೆಯಾಗಿ ಪರಿಗಣಿಸಿದಾಗ ಮಾತ್ರ ತಾವೇ ಒಂದು ನೇರವಾದಂಥ ಮಾರಾಟ ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ಳೋಕ್ಕೆ ಅವ್ರಿಗೆ ಸಹಾಯಕಾರಿ ಆದರೆ ಅವರು ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಸಿಕ್ಕಿ ಅವರು ಆದಾಯವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತೀನಿ. ನಮ್ಮ ಕಂಪನಿ ಇದು, ನಮ್ಮ ಕಂಪನಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಲಭ್ಯ. ಕೇಳಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ, ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಮಂಗಳಾ ಅವರೇ? ನನ್ನ ಮೊಬೈಲ್ ಸಂಖ್ಯೆ 9848-4740-37-28. ಇನ್ನೊಮ್ಮೆ ಹೇಳ್ತೀರಾ? 9848-4740-37-28. ಇನ್ನೂ ಒಂದ್ಸರಿ ಹೇಳ್ಬಿಡಿ, 9844730728. ತಮ್ಮದು ಡಾಕ್ಟರ್ ತನ್ವೀರ್ ಅಹಮದ್ ಅವರು 9341997. ಇನ್ನೊಮ್ಮೆ 9341997. ಇನ್ನೂ ಒಂದ್ಸರಿ ಹೇಳ್ಬಿಡಿ, 9341997. ಒಳ್ಳೆಯದು ಡಾಕ್ಟರ್ ತನ್ವೀರ್ ಅಹಮದ್ ಅವರೇ ಹಾಗೂ ಡಾಕ್ಟರ್ ಮಂಗಳ ಅವರೇ, ಇದುವರೆಗೂ ತೋಟಗಾರಿಕಾ ಬೆಳೆಗಳ ಮಾರುಕಟ್ಟೆ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರೆಗೆ ತೋಟಗಾರಿಕಾ ಬೆಳೆಗಳ ಮಾರುಕಟ್ಟೆ ಅವಕಾಶಗಳನ್ನು ಕುರಿತ ಸಂವಾದವನ್ನು ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಪಿ ಮಂಗಳ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತನ್ವೀರ್ ಅಹಮದ್. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಎನ್ ಕೇಶವಮೂರ್ತಿ. ಇನ್ನು ನಮ್ಮ ನಾಳಿನ ಕೃಷಿರಂಗದಲ್ಲಿ